ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಹಾಗೂ ಭತ್ತ ಬೆಳೆ ಈ ಕುರಿತು ಮನ್ಮನೆ ಸಿದ್ದಾಪುರದ ಶ್ರೀನಿವಾಸ್ ಟಿ ನಾಯ್ಕ ಅವರೊಂದಿಗೆ ಸಂದರ್ಶನ. ಈಗ ಶ್ರೀನಿವಾಸ್ ಟಿ ನಾಯ್ಕ ಅವರಿದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮದವರು. ಅವರು ತೋಟ ಮತ್ತೆ ಗದ್ದೆ ಇದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಪಾರ್ಟ್ ಟೈಮ್ ಆಗಿ ಅವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನನ್ನ ಮೂಲ ಕಸುಬು, ಮೂಲ ಆಕಾಂಕ್ಷೆ, ಆಸೆ ಇರುವುದು ಕೃಷಿ ಮೇಲೆ ಅಂತೇಳಿ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಭತ್ತ ಬೆಳೆಯೋದ್ರಲ್ಲಿ ನಮ್ಮ ತಾಲೂಕಿಗೆ ನಾನು 2ನೇ ಸ್ಥಾನ ಪಡೆದೀನಿ ಅಂತೇಳಿ ಹೇಳ್ತಾರೆ. ಅಂದರೆ ಅದರೊಳಗೆ ಏನೆಲ್ಲ ಮಾಡಬಹುದು, ಅಷ್ಟೆಲ್ಲ ಭತ್ತ ಬೆಳಿಲಿಕ್ಕೆ ಸಾಧ್ಯತೆಗಳ ಬಗ್ಗೆ ಈಗ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮದ ಒಬ್ಬ ಯುವಕ. ನಾನು ಒಬ್ಬ ಪದವೀಧರನಾಗಿದ್ದು ಕೃಷಿಯಲ್ಲಿ ಏನೇನು ಅಳವಡಿಸಿಕೊಳ್ಬೇಕು ಅದನ್ನು ನಾನು ವೈಜ್ಞಾನಿಕವಾಗಿ ಅದಕ್ಕೆ ಒಂದು ಪೂರಾಕೊಂಡೆ. ನನ್ನ ಮುತ್ತಾಜರು ನನ್ನ ತಂದೆ ಕಾಲದಲ್ಲಿ 1 ಎಕರೆಯಲ್ಲಿ 15 ಚೀಲ ಭತ್ತ ಬೆಳೀತಿದ್ರು. ಅದೇ ಜಮೀನಲ್ಲಿ ನಾನು ಈಗಾಗಲೇ ಉತ್ತಮವಾದ ಹೈಬ್ರಿಡ್ ತಳಿಗಳನ್ನು ಹಾಕಿ ಭತ್ತವನ್ನು ಹಾಕಿ ಸಕಾಲಕ್ಕೆ ಅದಕ್ಕೆ ಬೀಜೋಪಚಾರಗಳನ್ನು ಮಾಡಿ ಸಕಾಲಕ್ಕೆ ಅದಕ್ಕೆ ಕೀಟನಾಶಕಗಳನ್ನು ಬಿಟ್ಟು ಒಳ್ಳೆ ರೀತಿಯಿಂದ ನಾನು 1 ಎಕರೆಗೆ 43 ಚೀಲ ಭತ್ತವನ್ನು ಬೆಳೆದೆ. ಅಂದ್ರೆ ತಳಿದು ಮುಖ್ಯ ಪಾತ್ರ ಇದೆ ಸರ್ ಇದರಲ್ಲಿ. ಉತ್ತಮವಾಗಿ ತಳಿದೆ ಪಾತ್ರ ಸರ್. ನಮ್ಮ ಈಗಿನ ರೈತರಿಗೆ ಏನಾಗಿದೆ ಅಂದ್ರೆ ತಳಿಗಳನ್ನ ಅದನ್ನ ಆರಿಸ್ಕೊಳಕ್ ಬರಲ್ಲ. ಯಾವುದೋ ಅಜ್ಜನ ಕಾಲದ ತಳಿಗಳನ್ನು ಉಪಯೋಗಿಸ್ತಾರೆ. ಅಜ್ಜನ ಕಾಲದಲ್ಲಿ ಏನ್ ಭತ್ತ ಬೆಳೀತಿದ್ರು 15 ಚೀಲ ಭತ್ತ ಅದೇ ಭತ್ತ ಬೆಳೀತಾ ಇದ್ದಾರೆ. ಹೈಬ್ರಿಡ್ ತಳಿಗಳನ್ನ ಹಾಕಿದಾಗ ಮಾತ್ರ ಉತ್ತಮವಾದಂತ ನಾವು ಫಲವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಪ್ರತಿ ವರ್ಷ ಒಂದೇ ಹೈಬ್ರಿಡ್ ತಳಿ ಹಾಕ್ತಿರೋ ಬೇರೆ ಬೇರೆ ತರದ ಸರ್? ಒಂದೇ ನಾನು ತಳಿ ಹಾಕಿದೆ. PSC 87 ಅಂತ ಒಂದು ತಳಿಯನ್ನ ನಮ್ಗೆ ಇಲ್ಲಿ ಕೃಷಿ ಇಲಾಖೆ ನನಗೆ ಇದು ಮಾಡಿಕೊಟ್ರು. ಆವಾಗ ನಾನು ಆ ತಳಿಯನ್ನು ಹಾಕಿದೆ. ನನಗೆ ಆ ಗದ್ದೆ 15 ಚೀಲ ಭತ್ತ ಆಗ್ತಿತ್ತು ನಮ್ಮ ಅಜ್ಜ ತಾತನ ಕಾಲದಲ್ಲಿ. ಎಷ್ಟೇ ಗೊಬ್ಬರ ಹಾಕು, ಎಷ್ಟೇ ಇದು ಮಾಡು, ಆದ್ರೆ ನಾನು ಈ ಭತ್ತವನ್ನ ಹೈಬ್ರಿಡ್ ತಳಿಯನ್ನ ಹಾಕಿದಾಗ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅಂದ್ರೆ ನಾಟಿ ಮಾಡೋಕ್ಕೂ ಜನ ಕಮ್ಮಿ ಬೇಕು, ಯಾಕಂದ್ರೆ ದೂರ ದೂರ ನಾಟಿ ಮಾಡಬೇಕು. ಆದ್ರೆ ನಮ್ಮ ಲೋಕಲ್ ತಳಿಗಾಗಿದ್ರೆ ಹತ್ರ ನಾಟಿ ಮಾಡಬೇಕು, ಆಳುಗಳು ಜಾಸ್ತಿ ಬೇಕು, ಇದೆಲ್ಲ ಬೇಕು. ಇದರಿಂದ ಒಳ್ಳೆ ನನಗೆ ಒಂದು ಉತ್ತಮವಾದಂತ ಒಂದು ಇದು ಸಿಕ್ತು. ಏನ್ ಗಮನಿಸಬೇಕು ನಾವು ಬೇಸಾಯ ಮಾಡೋದು? ಬೇಸಾಯ ಮಾಡಲು ನಮ್ಮ ರೈತರಿಗೆ ಮೊದಲನೇದಾಗಿ ಈ ಕೀಟನಾಶಕಗಳನ್ನ ಹಾಕ್ಬೇಕು. ಕೀಟನಾಶಕಗಳು ಯಾವ ಹಾಕ್ತಾರೆ ಅಂದ್ರೆ ನಮ್ಮ ರೈತರು ಗದ್ದೆಗೆ ರೋಗ ಬಿದ್ದ ಮೇಲೆ ಅದನ್ನ ಸಿಂಪಡಣೆ ಮಾಡ್ತಾರೆ. ಅದು ಮುನ್ನೆಚ್ಚರಿಕೆಯಾಗಿ ನಾವು ಮಾಡಬೇಕು. ಅದರಲ್ಲೂ ಜೊತೆಗೆ ಸಾವಯವ ಗೊಬ್ಬರವನ್ನು ಇಂಪಾರ್ಟೆಂಟ್ ನಾವು ಜಾಸ್ತಿ ಕೊಡಬೇಕು. ರಾಸಾಯನಿಕ ಗೊಬ್ಬರವನ್ನು ನಾವು ದೂರ ಮಾಡಬೇಕು. ಸಾವಯವ ಕೃಷಿಯಲ್ಲಿ ನಾವು ಮೊದಲ ಸ್ಥಾನ ಕೊಡಬೇಕು. ಸರಿಯಾಗಿ ಅದನ್ನ ನಾಟಿ ಮಾಡೋ ಟೈಮು, ಅದಕ್ಕೆ ಯಾವಾಗ ನಾವು ಕೀಟನಾಶಕಗಳನ್ನ ಹಾಕಬೇಕು, ಅದು ಯಾವಾಗ ಅದಕ್ಕೆ ಮೇಲ್ಗೊಬ್ಬರ ಹಾಕಬೇಕು, ಇವೆಲ್ಲವನ್ನೂ ನಾವು ಇಟ್ಕೊಳ್ಬೇಕು. ಈ ರೀತಿ ಮಾಡಿದಾಗ ನಾವು ಒಂದು ಉತ್ತಮವಾದಂತಹ ಬೆಳೆ ತೆಗಲಿಕ್ಕೆ ಸಾಧ್ಯ ಆಗುತ್ತೆ. ಬೀಜೋಪಚಾರ ಅಂದ್ರಲ್ಲ, ಹೇಗೆ ಮಾಡುದು ಬೀಜೋಪಚಾರ ಅಂದ್ರೆ? ಅದು ನಾವು ಕಣ ಅಂತ ಮಾಡ್ತೀವಿ. ನಾವೀಗ ನಾಟಿ ಮಾಡಲಿಕ್ಕೆ ಅಗೆ ಅಂತ ಹಾಕ್ತಿವಿ. ಅದನ್ನ ಕರೆಕ್ಟ್ 21 ದಿವಸಕ್ಕೆ ನಾವು ಕೀಳ್ಬೇಕು. ಅದನ್ನ 21 ದಿವಸಕ್ಕೆ ನಾಟಿ ಮಾಡಬೇಕು. ನಾಟಿ ಮಾಡಿದ 15 ದಿವಸಕ್ಕೆ ನಾವು ಔಷಧವನ್ನು ಸಿಂಪಡಣೆ ಮಾಡಬೇಕು. ಅಂದ್ರೆ ಬೀಜೋಪಚಾರ ಆಗಿ ಬಂದಿರ್ತವೆ ಹೈಬ್ರಿಡ್ ಬೀಜ. ಮತ್ತೆ ಅದಕ್ಕೆ ಈ ಹೈಬ್ರಿಡ್ ಗೆ ಇನ್ನೊಂದಂದ್ರೆ ಈ ರೋಗಗಳು ಕಮ್ಮಿ, ಅದಕ್ಕೆ ಮತ್ತೆ ಉತ್ಪಾದನೆ ಮತ್ತು ಫಲವತ್ತತೆ ಜಾಸ್ತಿ. ರುಚಿ ಚೆನ್ನಾಗಿದೆ. ಬೇಡಿಕೆನೂ ಇದೆ. ಮತ್ತೆ ನಾಟಿ ಮಾಡುವಾಗ ಅಂತರ ಕಾಪಾಡಿಕೊಳ್ಳಿ. ಅಂತರ ಅಂದ್ರೆ ನಮ್ಮಲ್ಲಿ ಲೋಕಲ್ ತಳಿ ಏನ್ ಮಾಡ್ತಾರೆ, ಬಹಳ ಹತ್ತಿರದಲ್ಲಿ ನಾಟಿ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಮುಕ್ಕಾಲಡಿ ಒಂದು ಗಿಡ, ಒಂದೇ ಸಸಿ ಹಾಕಿದ್ರೆ 40 ಗಿಡಗಳು ಸುತ್ತ ಬಿಡುತ್ತೆ. ನಾವು ಲೋಕಲ್ ಗಿಡದಲ್ಲಿ ಒಂದು ಗಿಡ ಹಾಕಿದ್ರೆ ಒಂದೇ ಇಡುತ್ತೆ. ಇದರಲ್ಲಿ ಹಂಗಿಲ್ಲ, ಇದರಲ್ಲಿ ಬುಡದಲ್ಲಿ ನಮ್ಮಲ್ಲಿ ಹೀರಿಡು ಅಂತೀವಿ ನಾವು, ಅದು ಕರೆಕ್ಟ್ ನಾವು ನಾಟಿ ಮಾಡಿದ 15 ದಿವಸಕ್ಕೆ ಅದು ಹೀರಿಬಿಡುತ್ತೆ. ಒಂದೇ ಒಂದು ಸಸಿ ಹಾಕಿದ್ರೆ 40 ಹೀರಿಳು ಹೊಡೆದಿದೆ. ನಮಗೆ ನಾಟಿ ಮಾಡ್ಲಿಕ್ಕೆ ಬೀಜ ಮಾಡ್ಲಿಕ್ಕೆ ನಮಗೆ ಭತ್ತನು ಕಮ್ಮಿ ಸಾಕು, ಅದನ್ನ ಕೀಳಲಿಕ್ಕೆ ಆಳು ಕಮ್ಮಿ ಸಾಕು, ನಡ್ಲಿಕ್ಕೆ ಆಳು ಕಮ್ಮಿ ಸಾಕು. ನೀರು ಜಾಸ್ತಿ ನೀರು ಬೇಡ. ಈಗ ಹೈಬ್ರಿಡ್ ತಳಿಗಳಿಗೆಲ್ಲ ಏನಂದ್ರೆ ಹೆಚ್ಚಿಗೆ ನಾವು ಹಿಂದಿನ ಕಾಲದಲ್ಲೆಲ್ಲ ವರ್ಷಗಟ್ಟಲೆ ಕಟ್ಟಿಡೋ ನೀರು ಅವಶ್ಯಕತೆ ಇಲ್ಲ. ಒಣ ಬೇಸಾಯ, ನನ್ನ ಜಮೀನು ಒಣ ಬೇಸಾಯ ಜಮೀನು, ಅದು ಮಳೆ ಕಂಡ್ರೆ ಬೇಸಾಯ. ಇಂಥ ಜಮೀನಲ್ಲಿ ನಾನು ಅದನ್ನ ಇದು ಮಾಡಿದ್ದೀನಿ. ಅಂದ್ರೆ ನೀವೇ ನಾಟಿ ಮಾಡ್ತೀರಿ? ಯಾಕಂದ್ರೆ ಕೈಲಿಂದ ನಾಟಿ ಮಾಡಿದಾಗ ಸರಿಯಾದಂತಹ ಅಂತರ ಕಾಪಾಡ್ಕೊಳಕ್ ಆಗಲ್ಲ. ಇಲ್ಲ, ನಾನು ನಾಟಿ ಮಾಡ್ಬೇಕಾದ್ರೆ ನಿತ್ಯ ನಾಟಿ ಮಾಡಿಸ್ತೀನಿ. ನಾನು ಒಂದೇ ಹಿರಳನ್ನ ಹಾಕ್ಬೇಕು, ಒಂದು ಅದು ಸಮ ಪ್ರಮಾಣದಲ್ಲೇ ನಡೆಸ್ತೀನಿ ನಾನು. ಒಂದಕ್ಕಿಂತ ಎರಡು ಹಿರಳು ನಾನು ಹಾಕ್ಲಿಕ್ಕೆ ಕೊಡಲ್ಲ. ಮತ್ತೆ ಸಾರಿನಿಂದ ಸಾರಿಗೆ ಗಿಡದಿಂದ ಅಂತರ, ಅದೇ ಮುಕ್ಕಾಲಡಿ ಅಂತರ ಸುತ್ತ. ಹೌದಾ? ಹಾ, ಮುಕ್ಕಾಲಡಿ ಗ್ಯಾಪ್ ಅಲ್ಲಿ ನಾನು ಅದನ್ನ ಕೃಷಿ ಮಾಡಿಸ್ತೇನೆ. ತುಂಬಾ ರೀತಿಯಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ನನ್ನ ಕೃಷಿಯನ್ನು ನೋಡಿ ನಮ್ಮೂರಿನ 3-4 ಜನ ಯುವಕರು ಅದೇ ರೀತಿ ಮಾಡಿದ್ರು. ಅವರು ಒಳ್ಳೆ ಈ ವರ್ಷ ಒಳ್ಳೆ ಚೆನ್ನ ಉತ್ಪಾದನೆ ತಗೊಂಡ್ರು. ಅಂದ್ರೆ ಅಂತರ ಕಾಪಾಡೋದು ಬಹಳ ಮುಖ್ಯ. ಅಂತರ ಕಾಪಾಡೋದು ಭತ್ತದ ಗದ್ದೆ, ಅದರಿಂದ ಏನ್ ಅನುಕೂಲ ಆಗ್ಬೋದು? ಅದರಿಂದ ಅಂದ್ರೆ ಅಂತರ ಕಾಪಾಡೋದ್ರಿಂದ ನಮಗೆ ಈ ಹಿರುಳು ಅನ್ನೋದು ಬರುತ್ತಲ್ಲ, ಅದು ಬೀಜ ನಾವು ಮೊಳಕೆ ಹೊಡೆದು ಬರುತ್ತೆ, ಅದು ಒಂದು ಗಿಡ. ಅದರಿಂದ ನಮ್ಗೆ ಇದು ಜಾಸ್ತಿ ಆಗುತ್ತೆ ಅಂತಂದ್ರೆ ನಮ್ಗೆ ಹಿಡ್ಸ್ ಜಾಸ್ತಿ ಬಂದಾಗ ನಮ್ಗೆ ಫಲವತ್ತತೆ ಜಾಸ್ತಿ ಕೊಡುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ನಮ್ಮಲ್ಲಿ ಅದಕ್ಕೆ ಒಂದು ರೋಗ ಬರುತ್ತೆ, ಗೆಟ್ಗೇವಿ ರೋಗ ಅಂತ ಹೇಳೋದಕ್ಕೆ, ಆ ರೋಗ ಬರಲ್ಲ. ಅದಕ್ಕೆ ನಮ್ಮ ಲೋಕಲ್ ಭತ್ತಕ್ಕೆ ಏನ್ ನಾವು ಹೀಗೆ ಊರ್ತಾರೆ, ಅದಕ್ಕೆ 3-4 ಹೇಳಿ ಹಿಂಗೆ ಊರ್ತಾರೆ, ಅದು ಹಿಂಗೆ ಬೀಜ ಊರುತ್ತೆ. ಇದ್ರಲ್ಲಿ ಆತರ ಇಲ್ಲ. ಮತ್ತೆ ನಾವು ಸಕಾಲಕ್ಕೆ ಸರಿಯಾಗಿ ನಾವು ಊಟಿ ಮಾಡ್ಬೇಕು, ಊಟಿ ಗೊಬ್ಬರ ಇದೆಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ವೈಜ್ಞಾನಿಕವಾಗಿ ನಾವು ಮಾಡ್ಬೇಕು. ನಮ್ಮ ರೈತರಿಗೆ ಏನಾಗಿದೆ ಅಂದ್ರೆ ವೈಜ್ಞಾನಿಕವಾಗಿ ಕೃಷಿ ಮಾಡೋದು ಏನು ಗೊತ್ತಿಲ್ಲ. ಎಲ್ಲ ಹಿಂದಿನ ಕಾಲದಲ್ಲಿ ಗದ್ದೆ ಹೊಡೆದ್ರು, ಗದ್ದೆ ನೆಟ್ರು, ಈ ತರ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ತಕ್ಕಾಗಿ ಒಂದು ವ್ಯವಸಾಯವನ್ನು ಮಾಡೋದು ನಮ್ಮ ರೈತರಿಗೆ ಗೊತ್ತಿಲ್ಲ. ಮತ್ತೆ ಅದರಲ್ಲೂ ಮುಖ್ಯವಾಗಿ ಅವರಿಗೆ ಬೀಜವನ್ನ ಹೇಗೆ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಹೈಬ್ರಿಡ್ ಹಾಕ್ಬಿಟ್ರೆ ಅದೆಲ್ಲ ಹೆಂಗೆ, ಅದಕ್ಕೆ ಜಾಸ್ತಿ ಗೊಬ್ಬರ ಹಾಕಬೇಕು ಹಾಗೆ ಹೀಗೆ ಅಂತಾರೆ. ಅದಕ್ಕೆ ಅವಶ್ಯಕತೆ ಇಲ್ಲ. ಈ ಕೃಷಿ ವಿಜ್ಞಾನಿಗಳು ಮತ್ತು ಕೃಷಿ ಪದವೀಧರರಿಂದ ಒಳ್ಳೊಳ್ಳೆ ರೀತಿಯ ಬೀಜಗಳನ್ನ ತಯಾರಿಸ್ತಾರೆ. ಬೀಜ ಒಳ್ಳೆ ಬೀಜ ಮಾಡ್ಕೊಳ್ಳೋದು ಏನಿರೋದೇ ಒಳ್ಳೆ ಬೀಜ. ಮತ್ತೆ ಅಷ್ಟು ಅಂತರ ಇರೋದ್ರಿಂದ ಕಳೆ ನಿರ್ವಹಣೆಲ್ಲ ಅನುಕೂಲ ಆಗುತ್ತೆ. ಕಳೆ ನಿರ್ವಹಣೆಗೆ ತುಂಬಾ ಅನುಕೂಲ ಆಗುತ್ತೆ. ವೀಡರ್ ಅಂತ ಅದೇನು ಮಾಡಿಸಲ್ಲ, ಕೈಗಳೇನೆ ಸಾಕು. ಹೌದೌದು, ಅದೇ ಸಾಕು. ನಾವು ಊಟಿ ಮಾಡಿ ಊಟಿ ಮಾಡೋದ್ರಿಂದಲೇ ಮೇನ್ ನಾವು ಉಳುಮೆ ಮಾಡೋದು, ಕಳೆ ಕಮ್ಮಿ ಆಗ್ಲಿಕ್ಕೆ ಮೇನ್ ಊಟಿ. ಒಳ್ಳೆ ರೀತಿಯಲ್ಲಿ ಈಗಿನ ಯಾಂತ್ರಿಕೃತವಾಗಿ ಟಿಲ್ಲರ್ ಮತ್ತು ಟ್ರಾಕ್ಟರ್, ಮಿನಿ ಟ್ರಾಕ್ಟರ್ ಇಂದ ಒಳ್ಳೆ ಊಟಿ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಾವು ಇದು ಮಾಡಬಹುದು. ಮತ್ತೆ ಅದಕ್ಕೆ ಸಿಂಪರಣೆ ಮಾಡ್ಲೇಬೇಕು ಅಂತ ಹೇಳಿದ್ರಿ, ರೋಗ ಬರ್ಲಿ ಬರದೇ ಇರ್ಲಿ ಒಂದು ಹಂತ ಮುನ್ನೆಚ್ಚರಿಕೆ. ಈಗ ಒಂದು ಮಗುಗೆ ಈಗ ಆರೋಗ್ಯ, ನಾನು ಉದಾಹರಣೆ ಒಬ್ಬ ಆರೋಗ್ಯ ಇಲಾಖೆ ಹೇಳ್ತೀನಿ. ಈಗ ನಮ್ಮಲ್ಲಿ ಆರೋಗ್ಯ ಇಲಾಖೆ ಹೆಂಗೆ ವ್ಯಾಕ್ಸಿನೇಷನ್ಗಳಿದ್ದೀವಿ, ಮಗು ಹುಟ್ಟಿದ ತಕ್ಷಣ ನಾವೇನು ಬರ್ತ್ ಡೋಸ್ ವ್ಯಾಕ್ಸಿನೇಷನ್ ಮಾಡ್ತೀವಿ, ಅದೇ ರೀತಿ ಕೃಷಿಗೂ ಅದೇ ರೀತಿ ಗಿಡಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡಬೇಕು. ಆ ವ್ಯಾಕ್ಸಿನೇಷನ್ ಮಾಡಿದಾಗ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ನಮ್ಗೆ ಇದು ಕೊಡ್ತವೆ. ರೋಗ ಬಂದ ಮೇಲೆ ಮಾಡಿದ್ರೆ, ರೋಗ ಬಂದ ಮೇಲೆ ಮಾಡಿದ್ರೆ ಏನಿಲ್ಲ, ಅಲ್ಲಿ ಹೋಗಿರ್ತದೆ ಅದು, ಮತ್ತೆ ರೀ ಅದು ಕ್ರಾಪ್ಟ್ ಆಗ್ಬೇಕು. ಅದು ರೋಗ ಬರುವ ಪೂರ್ವದಲ್ಲೇ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಅದನ್ನೆಲ್ಲ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಅದು ನಮ್ಗೆ ಫಲ ಕೊಡುತ್ತೆ. ಈಗ ನೀವು ಸೆಕೆಂಡ್ ಪ್ರೈಸ್ ಬಂತು ನಿಮಗೆ, ಫಸ್ಟ್ ಪ್ರೈಸ್ ತಗೊಂಡವ್ರು ಅವ್ರು ಇನ್ನೂ ಹೆಂಗ್ ಮಾಡಿದ್ರು? ಇದೇ ತರ ಮಾಡಿದ್ರು, ಒಂದ್ ಸ್ವಲ್ಪ 1 ಕೆಜಿ ಭತ್ತದಲ್ಲಿ ಸ್ವಲ್ಪ ಜಾಸ್ತಿ ಬಂತು ಅವ್ರದ್ದು. ಒಂದು ಸ್ಕ್ವೇರ್ ಫೂಟ್ ಅಲ್ಲಿ 10x10 ಸ್ಕ್ವೇರ್ ಫೂಟ್ ಅಲ್ಲಿ ಅವ್ರ ಒಂದು ಗದ್ದೆಯನ್ನು ನೋಡಿ ಕಟಿಂಗ್ ಮಾಡಿ ಅವರೇ ತೂಕ ಮಾಡ್ತಾರೆ. ಆ ರೀತಿಯಲ್ಲಿ ನೀವು ಎಲ್ಲಿ ಹೇಳ್ತೀರಲ್ಲಿ ಅಲ್ಲಿ ಅಲ್ಲ, ಅವ್ರು ಎಲ್ಲಿ ಆಯ್ಕೆ ಮಾಡ್ಕೊಂತಾರೆ, ನಾವು ಆಯ್ಕೆ ಮಾಡೋದಲ್ಲ. ಹಂಗಾಗಿ ಅವರೇಜ್ ಎಲ್ಲಿ ಇರ್ತಲ್ಲ ಆಯ್ಕೆ ಮಾಡ್ತಾರೆ. ಮತ್ತೆ ಈ ನಮ್ಮ ಕೃಷಿ ಇಲಾಖೆಯವರು ಒಳ್ಳೆ ರೀತಿಯಲ್ಲಿ ಸಲಹೆ ಕೊಡ್ತಾರೆ ನಮ್ಗೆ. ಇಂಪಾರ್ಟೆಂಟ್ ಆಗಿ ನಮ್ಗೆ ಇಷ್ಟೆಲ್ಲ ನನಗೆ ನಾನಂಬರೋ ಕಾರಣ ನಮ್ಮ ಈ ಕೃಷಿ ಇಲಾಖೆನೆ. ನಾನು ಪ್ರತಿ ವಾರಕ್ಕೊಮ್ಮೆ ಅವ್ರ ಹತ್ರ ನಾನು ಭೇಟಿ ಮಾಡ್ತೀನಿ, ಹೊಸ ಹೊಸ ತರ ಏನಿದೆ ಯಾವ ತರ ಆಗುತ್ತೆ ಏನಂತೇಳಿ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಈಗಿನ ಆಧುನಿಕ ಈಗ ನಮ್ಮಲ್ಲಿ ಕೃಷಿ ಪದವೀಧರರೆಲ್ಲ ಇದ್ದಾರೆ, ಅವ್ರ ಹತ್ರ ಹೋಗಿ ಏನ್ ಹೇಳ್ತಾರೆ ಅವರು? ಅವರು ಅದೇ ತರ ಕೃಷಿ ಒಳ್ಳೊಳ್ಳೆ ಸಲಹೆ ಕೊಡ್ತಾರೆ. ಅವ್ರ ಸಲಹೆ ಅಂತಲೇ ನಾನು ಮಾಡ್ತಾ ಇದ್ದೀನಿ. ನನಗೆ ಈಗ ಹೈಬ್ರಿಡ್ ಬೀಜ ಇದು ಮಾಡಿದ್ದೆ ಅವರು, ಹಾಕಿ ನೀವು ಫಸ್ಟ್ ನನಗೆ ಸಲಹೆ ಕೊಟ್ಟರು, ಒಂದ್ ಟೈಮ್ ಹಾಕಿ ನೀವು ಅಂತೇಳಿ. ಒಂದ್ ಸಲ ಹಾಕಿದ್ಮೇಲೆ ನನಗೆ ಅದ್ರ ರುಚಿ ಕಾಣ್ತು ಈಗ, ಹಂಗಾಗಿ ನಾನು ಅದನ್ನ ಹೈಬ್ರಿಡ್ ಅನ್ನೇ ತರ್ಸಾಕ್ಸ್ತೀನಿ. ಇಲ್ಲಿ ರಾಸಾಯನಿಕ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ತಾರೆ. ಬಂದ್ಬಿಡ್ತು 15 ದಿವಸ ಮಳೆ, ಯಾವುದೇ ರೈಸ್ ಮಿಲ್ ಅಲ್ಲಿ ಹೋದ್ರು ಭತ್ತ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಭತ್ತಕ್ಕೆ ಬಂದ್ಬಿಡ್ತು 15 ದಿವಸ ಮಳೆ, ಯಾವುದೇ ರೈಸ್ ಮಿಲ್ ಅಲ್ಲಿ ಹೋದ್ರು ಭತ್ತ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಭತ್ತಕ್ಕೆ ಡಿಗ್ರಿಯಲ್ಲಿ ಒಂದು ಕ್ಲಾಸ್ ಇಟ್ಟರು ಪರವಾಗಿಲ್ಲ ಅವನಿಗೆ. ಯಾಕೆಂದ್ರೆ ಇವತ್ತಿನ ಮಕ್ಳಿಗೆ ಏನಾಗಿದೆ ಅಂದ್ರೆ, ಭತ್ತದಲ್ಲಿ ಭತ್ತ ಮರದಲ್ಲಿ ಹುಟ್ಟುತ್ತೋ ಗಿಡದಲ್ಲಿ ಹುಟ್ಟುತ್ತೋ ಅಂತ ಗೊತ್ತಿಲ್ಲ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರಿಗೆ ಸಸಿ ಯಾವುದು ಮರ ಯಾವುದು ಗೊತ್ತಿಲ್ಲ. ಭತ್ತ ಎಲ್ಲಿ ಬರುತ್ತೆ ಅನ್ನೋದು ಹುಟ್ಟೋದಕ್ಕೆ ಗೊತ್ತಿಲ್ಲ. ಹೊಟ್ಟೆ ತಿನ್ಲಿಕ್ಕೆ ಅನ್ನೋದು ಗೊತ್ತಿದೆ, ಅದು ಎಲ್ಲಿ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಆದ್ರೆ ಕೃಷಿ ಜೊತೆ ಬೆಳೆಗಳ ಜೊತೆ ಬೆರಿಬೇಕು ಬೆರಿಬೇಕು ಒಂದ್ ಹಣ್ಣು ಹಂಪಲು ಗಿಡ ಪ್ರತಿಯೊಂದನ್ನು ನೋಡ್ಬೇಕು. ಹಂಗಿದ್ದಾಗ ಮಾತ್ರ ನಾವು ಕೃಷಿಗೆ ಕಾಳುಮೆಣಸು ಹೆಂಗಂದ್ರೆ ಕಾಳುಮೆಣಸು ಪರವಾಗಿಲ್ಲ ಅಂದ್ರೆ ನಾವು ಅಷ್ಟೇನು ಹಾಕಿಲ್ಲ, ಒಂದು ಉಪ ಬೆಳೆಯಾಗಿ ತೋಟದಲ್ಲಿ ಅದನ್ನ ಹಾಕೊಂಡಿದ್ದೀನಿ ಕಾಳುಮೆಣಸನ್ನ. ಅದು ತುಂಬಾ ಅನುಕೂಲ ನಮ್ಗೆ, ಯಾಕಂದ್ರೆ ಉಪ ಬೆಳೆಯವಲ್ಲ ಕಾಳುಮೆಣಸು. ಯಾಕೆ ಅಷ್ಟೊಂದು ಹಾಕಿಲ್ಲ ಅಂತ ಯಾಕೆ ಹೇಳ್ತೀರಿ? ಹಾಕ್ಬಾರ್ದು, ಹಾಕ್ಬೇಕಿತ್ತು. ಅದು ಈ ಮಳೆಗಾಲ ಇರ್ತಲ್ಲ, ಎರಡ್ ಮೂರು ಟೈಮ್ ನಾವು ಹಾಕಿದ್ವಿ, ಅದು ಕೊಳೆ ರೋಗ ಅಂತ ಒಂದು ರೋಗ ಬರುತ್ತೆ, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೋಡಿದ್ವಿ ನಾವು. ಮತ್ತೆ ಕಸಿ ಕಟ್ಟಿದ ಸಸಿಗಳನ್ನ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ. ಅದು ಹಾಕಿದೀನಿ ಒಂದು, ಅದು ಅದೇ ಗಿಡದಲ್ಲಿ ಒಂದು ಸ್ವಲ್ಪ ಹಾಕಿದೀನಿ, ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀನಿ ಅದನ್ನ. ಅಷ್ಟು ಹಾಕ್ರಿ, ಯಾಕಂದ್ರೆ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀರಿ, ಬೇರೆದವ್ರ ತೋಟವನ್ನು ಕೂಡ ನೋಡಿ ನಾವು ಪಾಠ ಕಲಿಯೋದು ಇಲ್ಲ. ನಾನು ನನ್ನ ಕೃಷಿಯಲ್ಲಿ ನಾನು ಅಳವಡಿಸಿಕೊಂಡಿದ್ದು ಬೇರೆಯವರ ತೋಟಗಳನ್ನು ನೋಡಿ, ಬೇರೆಯವರು ಹೆಂಗೆ ಆಧುನಿಕ ಕೃಷಿ ಯಾಕ್ತರ ಮಾಡ್ತಾರೆ, ಒಬ್ಬರು ಹೆಂಗೆ ಒಬ್ಬ ಕೃಷಿಯಲ್ಲಿ ತನ್ನನ್ನು ತೊಡಸ್ಕೊಂಡು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇವತ್ತಿನ ಈ ಮೊಬೈಲ್ ಅಂತ ಇದೆಯಲ್ಲ, ಬರೀ ವಾಟ್ಸ್ಆಪ್ ಇದ್ರ ಚಾಟ್ ಅಲ್ಲ, ಅದರಲ್ಲಿ ಕೃಷಿಗೆ ನಮ್ಗೆ ಸಂಬಂಧಪಟ್ಟಂತ ಹಲವಾರು ಇದುಗಳು ಫೇಸ್ಬುಕ್ ಅಲ್ಲಿ ಸಿಗ್ತವೆ, ವಾಟ್ಸ್ಆಪ್ ಅಲ್ಲಿ ಸಿಗ್ತವೆ, ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಹೈನುಗಾರಿಕೆ ಹೈನುಗಾರಿಕೆ ನಮ್ಗೆ ಬೇಕಾದಂತ ಮಲ್ನಾಡ್ ಗಿಡ್ಡ ಅಂತೇಳಿ ಒಂದು ಆರು ದನಕರ ಸಾಕೊಂಡಿವಿ, ಒಂದು ಎಮ್ಮೆ ಸಾಕೊಂಡಿವಿ. ನಮ್ಗೆ ಬೇಕಾದ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಲಿಗೆ ಅಲ್ಲ, ಹಾಲಿಗೆ ನಮ್ಮ ಬಳಕೆ ಹಾಲಿಗೆ ಅಷ್ಟೇ ನಾವು ಅದನ್ನ ಕೃಷಿ ಅಂದ್ರೆ ಕೃಷಿಗೆ ಅವಲಂಬಿತವಾಗಿ ನಾವು ಅವುಗಳನ್ನ ಇಟ್ಕೊಂಡಿದ್ವಿ. ಅವಕ್ಕೆ ಜಾಸ್ತಿ ಶ್ರಮ ಹಾಕ್ಬೇಕಾಗಿಲ್ಲ. ಅವಕ್ಕೆ ಈಗ ನಮ್ಮ ಮಲ್ನಾಡ ಒಂದು ತಳಿ ಅಂತ ಒಂದು ಆಕಳ ಬರುತ್ತಲ್ಲ, ಅದಕ್ಕೆ ಹೆಚ್ಚಿಗೆ ನಾವು ಶ್ರಮ ವಹಿಸುವ ಅವಶ್ಯಕತೆ ಇರಲ್ಲ. ಅದೇ ಮೇಕೊಂಬರುತ್ತೆ, ಮಲ್ಕೊಳ್ಳುತ್ತೆ. ಈಗ ಅದೇ ಉದಾಹರಣೆ, ನಾವು ಈಗ ಜರ್ಸಿ ಅಂತ ತುಂಬಿಕೊಂಡ್ರೆ ಅದಕ್ಕೆ ಒಂದು ಮಕ್ಕಳು ಸಾಕ್ತೀನಿ ಸಾಕ್ಬೇಕು ಅದನ್ನ. ಇದು ಆ ತರ ಇಲ್ಲ, ಅದು ಇದು ಎಲ್ಲಿ ಬಿಟ್ಟರು ಬರುತ್ತೆ, ಎಲ್ಲಿ ಬಿಟ್ಟರು ಹೋಗುತ್ತೆ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ, ಯಾವುದೇ ಮತ್ತೆ ಪರಿಸರದಲ್ಲೂ ಅದು ತನ್ನನ್ನು ಒಗ್ಗಿಸಿಕೊಂಡು ಅದು ಚೆನ್ನಾಗಿ ಇದು ಮಾಡುತ್ತೆ, ಬೆಟ್ಟೆ ಮತ್ತೆ ಅದಕ್ಕೆ ಏನು ಇದಾಗುತ್ತೆ ಒಳ್ಳೆ ರೀತಿಯಲ್ಲಿ ನಮ್ಗೆ ನಮಗೆ ಬೇಕಾದಂತ ಸಗಣಿ ನಮ್ಗೆ ಬೇಕಾಗಿದ್ದು ಸಗಣಿ ನಮಗೆ ಹಾಲು ಕೊಟ್ಟರೆ ಅದು ಬಹಳ ಉತ್ಕೃಷ್ಟವಾಗಿ ಹಾಲು ಹಾಲು ಚೆನ್ನಾಗಿರುತ್ತೆ. ಹಾಲಿನ ಬಗ್ಗೆ ಮಾತಾಡಂಗಿಲ್ಲ, ಅದು ಒಂದು ಅಮೃತಕ್ಕೆ ಸಮಾನ ಅದರ ಹಾಲು. ದಿನಾನು ಅಮೃತ ಕುಡಿತಿರಂಗ ಚೆನ್ನಾಗಿರುತ್ತೆ. ಈಗ ನೀವು ಆರೋಗ್ಯ ಇಲಾಖೆಯಲ್ಲಿ ಏನ್ ಕೆಲಸ ಅಲ್ಲಿ, ಇದು ನಿಮ್ಮ ಕೃಷಿ ಯಾವ ರೀತಿ ಪೂರಕ? ನಾನೊಬ್ಬ ಶಿಕ್ಷಕನಾಗಬೇಕಂತ ಮಹತ್ವಾಕಾಂಕ್ಷೆಯಿಂದ ಬಿಎಡ್ ಮಾಡಿದೆ. ನನ್ನ ಫಲಿತಾಂಶ ಚೆನ್ನಾಗೇ ಇತ್ತು, ಆದ್ರೆ ಯಾಕೋ ನನಗೆ ಅಲ್ಲಿ ಸ್ಥಾನಗಳು ಸಿಕ್ಕಿಲ್ಲ. ಮತ್ತೆ ನಮ್ಮ ಈಗಿನ ಇದರಲ್ಲಿ ನಮ್ಮ ಹತ್ರ ಅಷ್ಟೆಲ್ಲ ಹಣ ಕೊಟ್ಟು ಪ್ರೈವೇಟ್ ಕಾಲೇಜ್ಗಳೆಲ್ಲ ಹೋಗೋ ಪರಿಸ್ಥಿತಿಯಲ್ಲಿ ನಾವು ಇದ್ದಿರ್ಲತ್ತು. ಯಾವುದೋ ಒಂದು ಸಣ್ಣ ಇದ್ರಲ್ಲಿ ಅಪ್ಲಿಕೇಶನ್ ಹಾಕೊಂಡೆ, ಇಲ್ಲೊಂದು ಆಹಾರ ಸಿಕ್ತು. ಇದ್ರ ಜೊತೆಗೆ ನಾನು ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೂಲ ಆಧಾರ ಕೃಷಿನೇ. ಈಗ ಆರೋಗ್ಯ ಇಲಾಖೆಯಲ್ಲಿ ನಿಮ್ ಕೆಲಸ ಏನು? ಅಲ್ಲಿ ನಾನು ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೆಲಸ ಮಾಡ್ತೇನೆ. ಅದು ನಿಮಗೆ ಒಂದ್ ಸ್ವಲ್ಪ ಕೈ ಹಿಡಿದಿದೆಯಾ ಅಂದ್ರೆ ನನಗೆ ಒಂದು ನನ್ನ ಸ್ಕಿಲ್ಲಿಗೆ ತಕ್ಕಾಗಿದೆ. ಈ ವೇಳೆಯನ್ನು ನಾನು ಅದಕ್ಕೆ ಸರಿಯಾಗಿ ತೂಗಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಏನೇ ಇದ್ರು ಬೆಳಿಗ್ಗೆ 10 ಗಂಟೆ ಒಳಗಡೆ ನನ್ನ ಕೃಷಿ ಕೆಲಸವನ್ನು ಮುಗಿಸ್ಕೊಂಡೆ ನಾನು ಡ್ಯೂಟಿಗೆ ಬರ್ತೀನಿ. ನಾನು ಬೆಳಿಗ್ಗೆ ನನ್ನ ಫಸ್ಟ್ ಮೊದಲ ಕರ್ತವ್ಯ ನಾನು ಬೆಳಿಗ್ಗೆ 5 ವರೆಗೆ ಎದ್ದು ನಾನು ಫಸ್ಟ್ ನನ್ನ ತೋಟ ಸುತ್ತರಿಬೇಕು. ನಾನು ಒಂದ್ ರೌಂಡ್ ಆ ಪರಿಸರಕ್ಕೆ ಹೋದಾಗಲೇ ನನಗೆ ಚೈತನ್ಯ ಬರೋದು. ಒಂದ್ ರೌಂಡ್ ನಮ್ಮ ತೋಟದಲ್ಲಿ ನಾನು ಒಂದ್ ರೌಂಡ್ ಸುತ್ತ. ಈಗ ಅದೊಂಥರ ನಮ್ಮ ಹಿರಿಯರಿಂದ ನಮಗೊಂದು ಬೆಳಿಗ್ಗೆ ಎದ್ದು ಕೂಡಲೇ ನಾವು ಹೋಗಬೇಕು ನಮ್ಮ ತೋಟದಲ್ಲಿ. ಅದು ನಾವೆಲ್ಲ ಒಂದ್ ರೌಂಡ್ ಎಲ್ಲೆಲ್ಲಿ ಏನೇನಿದೆಯಲ್ಲ ನೋಡ್ಕೊಂಡು ಅದಕ್ಕೆ ಅವತ್ತೇನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಇದೇ ರೀತಿಯಲ್ಲಿ ನಾವು ಮಾಡ್ಕೊಂಡು. ಸಾಮಾನ್ಯವಾಗಿ ಏನ್ ಕಾಣ್ತೀರಾ ಆ ಟೈಮಲ್ಲಿ? ಒಳ್ಳೆ ಪರಿಸರ. ಆ ಪರಿಸರದಲ್ಲಿ ನಾವಿದ್ದಾಗ ನಮಗೆ ಯಾವುದೇ ರೋಗ ರುಜಿನಗಳು ಯಾವುದು ಬರಲ್ಲ ಅಂತ ನನ್ನ ಇದು. ಆ ಹಸಿರು ಈ ಬೆಳೆ ಒಂದು ಹಸಿರು ನೋಡಿದಾಗ ಮತ್ತೆ ಇಷ್ಟು ಮಾಡಿದ್ನಲ್ಲಪ್ಪ ಅಂತ ನನಗೆ ಸಂತೋಷ ಆಗಿರುತ್ತೆ. ಒಂದು ಅಡಿಕೆ ಮರ ನೋಡಿದಾಗಲೂ ನನಗೆ ಅದೊಂದು ಏನೋ ಖುಷಿ ಆಗುತ್ತೆ. ಪರಿಸರದ ಮಧ್ಯೆ ನಾವು ಬರ್ತ್ಕೊಂಡಾಗ ಮಾತ್ರ ಅದು ಆರೋಗ್ಯಕ್ಕೆ ಅನುಕೂಲ. ತುಂಬಾ ಒಳ್ಳೆಯದು. ಬೆಳಗಿನ ರೀತಿಯಲ್ಲಿ ವಾಯು ವಿಹಾರ ಮಾಡಿದಂಗೆ ನಮಗೂ ಒಂಥರ ಅದು. ಬದುಕು ಸಹಜ ಅನ್ಸುತ್ತೋ ಯಾಂತ್ರಿಕ ಅನ್ಸುತ್ತೋ? ಬದುಕು ಸಹಜ, ಯಾಂತ್ರಿಕ ಆಗಲ್ಲ. ನಿಮಗೆ ಹೇಗೆ ಅನ್ಸುತ್ತೆ? ನನಗೆ ಸಹಜವಾಗಿ ಅನಿಸ್ತು ಬದುಕು. ಯಾಕೆಂಗೆ ನಾನು ಈ ಪರಿಸರದ ಜೊತೆಗೆ ನಮ್ಮ ಮಣ್ಣು ಭೂಮಿ ನಾವೆಲ್ಲ ಹುಟ್ಟಿದ್ದು ಪರಿಸರದಲ್ಲೇ ಹುಟ್ಟಿ ಪರಿಸರದಲ್ಲೇ ಇರೋದು. ನಾವು ಬೈ ಬರ್ತು ನಮ್ಗೆ ತೋಟ ಗದ್ದೆ ಮನೆ ನಾವು ಬೈ ಬರ್ತಿಂದಲು. ಹಂಗಾಗಿ ನಾವು ಪರಿಸರಕ್ಕೆ ಹಾಸುಹೊಕ್ಕಾಗಿದ್ದೀವಿ, ಪರಿಸರವೇ ನಮ್ಮ ಜೀವನ. ಒಳ್ಳೆಯದು ಶ್ರೀನಿವಾಸ್, ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡೆ, ಧನ್ಯವಾದ, ನಮಸ್ಕಾರ. ತೋಟಗಾರಿಕೆ ಹಾಗೂ ಭತ್ತದ ಬೆಳೆ ಕುರಿತು ಸಿದ್ದಾಪುರದ ಶ್ರೀನಿವಾಸ್ ಟಿ ನಾಯ್ಕ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಗಿ. ಶುಂಠಿ ಬೆಳೆ ಬೇಸಾಯದ ಅನುಭವಗಳ ಕುರಿತು ಮುಂಡಗೋಡದ ವಿದ್ಯಾಧರ್ ಮಹಾಬಲೇಶ್ವರ ನಾಯ್ಕ ಅವರೊಂದಿಗೆ ಸಂದರ್ಶನ. ಈಗ ವಿದ್ಯಾಧರ್ ಮಹಾಬಲೇಶ್ವರ ನಾಯ್ಕ ಅವರಿದ್ದಾರೆ, ಇವರ ರೈತ, ಶುಂಠಿ ಬೆಳೆ ಬೇಸಾಯದ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ವಿದ್ಯಾಧರ್. ನಮಸ್ಕಾರ ಸರ್. ಶುಂಠಿಯನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ, ಯಾಕೆ ಬೆಳೀತಾ ಇದ್ದೀರಿ, ಎಷ್ಟು ಬೆಳೀತಾ ಇದ್ದೀರಿ? ನಾನು 8 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಮೂಲತಃ ಫಸ್ಟ್ ಸೆಕೆಂಡ್ PU ಹೋಗ್ತಾ ಇದ್ದೆ ಸರ್. ಅದಕ್ಕೂ ಮೊದಲು ನಾನು ಹುಟ್ಟಿ 1 ತಿಂಗಳಿಗೆ ನಮ್ಮ ತಂದೆಯವರು ತೀರ್ಕೊಂಡಿದ್ರು.